ಕೃಷಿಯ ಅರಣ್ಯೀಕರಣದಲ್ಲಿ ಉತ್ಸಾಹದಿಂದ ತೊಡಗಿರೋದ್ರ ಜೊತೆಗೆ ಪ್ರಾಣಿಗಳ ಮೇಲಿನ ಅನನ್ಯ ಪ್ರೀತಿ, ಪಕ್ಷಿಗಳ ಮೇಲಿನ ಅನನ್ಯ ಪ್ರೀತಿ, ಅದೆಲ್ಲದಕ್ಕೂ ಮಿಗಿಲಾಗಿ ಹಸಿರಿನಿಂದಲೇ ಉಸಿರು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯ ಯೋಚನೆಯಿಂದ ಈ ಕೃಷಿಯ ಜೊತೆಗೆ ಅರಣ್ಯವನ್ನು ಬೆಳೆಸಿ, ಅರಣ್ಯದಲ್ಲಿ ಬೇರೆ ಬೇರೆ ಗಿಡಮರಗಳನ್ನು ಬೆಳೆಸಿ ಆ ಮೂಲಕ ಕೇವಲ ಮನುಷ್ಯನಿಗೆ ಗಾಳಿಯಷ್ಟೇ ನೀಡಿದರೆ ಸಾಲದು, ಬದಲಾಗಿ ಆ ಗಿಡಗಳು ನೀಡುವಂಥ ನಿಸ್ವಾರ್ಥ ಸೇವೆಯನ್ನು ಎಲ್ಲ ಜೀವಿಗಳಿಗೂ ಕೂಡ ತಲುಪಿಸುವ ಅನ್ನುವಂಥ ಒಂದು ಯೋಚನೆ ಈ ರಮೇಶ್ ಅವರದು. ಇಂಥ ಯುವ ಉತ್ಸಾಹಿ ಪರಿಸರ ಪ್ರೇಮಿ ಜೊತೆಗೆ ನಾಳೆಯ ಬಹುದೊಡ್ಡ ಕನಸನ್ನು ಹೊತ್ತಂಥ ಪರಿಸರ ಪ್ರೇಮಿ ಅಂತ ಹೇಳ್ಬೋದು ಯುವಕ ರಮೇಶ್ ಇವರು. ಬನ್ನಿ ರೈತ ಬಂಧವರೇ, ಅರಣ್ಯದಲ್ಲಿ ಸಸಿಗಳನ್ನು ಹೇಗೆ ಬೆಳೆಸಬೇಕು, ಹೇಗೆ ಬೆಳೆಸಿದರೆ ಅವುಗಳು ನಾಳೆಗೆ ನಮ್ಮ ನೆರವಿಗೆ ಬಂದಾವು ಅನ್ನುವಂಥ ಯೋಚನೆಯಿಂದ ದಿನವಿಡೀ ಅಷ್ಟೇಕೆ ಹಗಲಿಲ್ಲೆನ್ನದೆ ತನ್ನ ಶ್ರಮವನ್ನು ವಹಿಸಿ ಆ ಗಿಡಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಸಲಹಿ ಪೋಷಿಸುವಂಥ ಯುವಕ ರಮೇಶ್ ಅವರು, ಅವರನ್ನು ಮಾತನಾಡಿಸೋಣ. ಈ ಹಸಿರು ಪ್ರೇಮಿ, ಗಿಡಮರಗಳ ಪ್ರೇಮಿ, ಪ್ರಾಣಿ ಪಕ್ಷಿಗಳ ಪ್ರೇಮಿ, ಹೇಗೆ ಅವರಲ್ಲಿ ಈ ಒಂದು ಆಸೆ, ಈ ಒಂದು ಪರಿಸರ ಮೇಲಿನ ಅನನ್ಯ ಪ್ರೀತಿ ಹುಟ್ಕೊಳ್ತು ಅನ್ನೋದ್ರ ಬಗ್ಗೆ ಅವರ ಮಾತನಾಡಿಸೋಣ. ಅವರನ್ನು ಮಾತನಾಡಿಸಿ ಅವರನ್ನು ಇನ್ನಷ್ಟು ಹುರಿದುಂಬಿಸೋಣ. ನಮಸ್ಕಾರ ರಮೇಶ್ ಅವರ, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹಾಗೂ ವಿಶೇಷವಾಗಿ ಪರಿಸರ ಪ್ರೇಮಿಗಳ ಪರವಾಗಿ. ಸರ್ ನಮಸ್ಕಾರ. ಸರ್, ನನ್ನ ಹೆಸರು ರಮೇಶ್ ದಾಸ್ ಅಂತ. ನಾನು ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನದ ಸಿಬ್ಬಂದಿ ಆಗಿರುತ್ತೇನೆ. ನನ್ನ ಕೆಲಸವನ್ನು ಹೊರತುಪಡಿಸಿ ನಾನು ಭಕ್ತರಿಗೆ ಅನುಕೂಲ ಆಗಲಿ ಅಂತ ಸುಮಾರು 500 ಸಸಿಗಳನ್ನು ಈಗ ಮೇಂಟೈನ್ ಮಾಡ್ತಾ ಇದ್ದೇನೆ. ಸೊ ಆ ಸಸಿಗಳು ನೆಟ್ಟು ಈಗ ಸುಮಾರು 2 ವರ್ಷ ಆಯಿತು. ಪ್ರತಿದಿನವೂ ಸಹ ಗಿಡಗಳ ಪೋಷಣೆಗೆ ನಾನು ಆದ್ಯತೆ ಕೊಡ್ತಾ ಇದ್ದೇನೆ. ಇಂಥ ಟೈಮ್ ಅಂತ ಇಲ್ಲ. ಸೊ ಒಂದು ಗಿಡ ಕಟ್ಟಿಗೆ ಸ್ಟೇಕ್ ಅಂತ ಕೊಟ್ಟಿರ್ತೀವಿ, ಆ ಕಟ್ಟಿಗೆ ಬಿದ್ದುಬಿಟ್ಟಿರುತ್ತೆ. ಒಂದು ಕಟ್ಟಿಗೆ ತೊಗೊಂಡೋಗಿ ನೀಟಾಗಿಟ್ಟು ಅದು ಮುಳ್ಳು ಕಟ್ಟಿ ಅದನ್ನು ಎಲ್ಲ ಒಂದು ದನ ಅಲ್ಲಿ ಅಥವಾ ಆಕಳ ಅಲ್ಲಿ ಕುರಿ ಅಲ್ಲಿ ಆಡಲ್ಲಿ ಕಡಿಬಾರ್ದಂತಂದು ಒಂದು ಸೇಫ್ಟಿಯಾಗಿ ಮಾಡಿ ಬರ್ತಕ್ಕಂಥ ಕೆಲಸ ನಂದು ಪ್ರತಿನಿತ್ಯ ಇರುತ್ತೆ. ದಾಸವರು, ಈ ರೀತಿ ಸೇವೆಯನ್ನು ಹೊರತುಪಡಿಸಿ ಈ ಹಸಿರು ಗಿಡಗಳ ಮೇಲೆ ಒಲವು, ಪ್ರೀತಿ, ವಾತ್ಸಲ್ಯ ಬಂದಿದ್ದಾದರೂ ಹೇಗೆ? ಸರ್, ನಾನು ಪ್ರತಿನಿತ್ಯ ದೇವಸ್ಥಾನದ ಕೆಲಸ ಮಾಡ್ತಿದ್ದೆ, ಎಲ್ಲ ನಾನು ವೆಲ್ಡಿಂಗ್ ಮಾಡ್ತೀನಿ. ಮತ್ತು ಬಂದಿರತಕ್ಕಂಥ ಭಕ್ತರಿಗೆ ಒಂದು ಏನೋ ಸೌಲಭ್ಯ ಅಲ್ಲ, ಇದ್ರ ಬಗ್ಗೆ ಈ ಥರ ಮಾಡಬೇಕು, ಆಮೇಲೆ ನದಿ ತೀರದಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆಯಿಂದ ಇರಬೇಕಂತ ಭಕ್ತರಿಗೆ ಸಲಹೆ ಸೂಚನೆ ಕೊಡ್ತೇವೆ. ಆಮೇಲೆ ದಾಸೋಹದಲ್ಲಿ ನಾನು ಕೆಲಸ ನಿರ್ವಹಿಸುತ್ತೇನೆ. ಒಂದು ಸಲ ನಮ್ಮ ಇವ ಸರ್ ಚಂದ್ರಮೌಳಿ ಸರ್ ಅಂತ ನನಗೆ ಫೋನ್ ಮಾಡಿ, ನೋಡಪ್ಪ ನಮ್ಮ ಇಲ್ಲಿ ಕ್ಷೇತ್ರದಲ್ಲಿ ಸುಮಾರು 28 ಎಕರೆ ಲ್ಯಾಂಡ್ ಇದೆ. ಸೊ ಆ ಲ್ಯಾಂಡ್ನಲ್ಲಿ ಮರಗಳನ್ನು ಬೆಳೆಸ್ಬೇಕಂತ ಒಂದು ಪ್ಲಾನ್ ಮಾಡಿದ್ದೀವಿ ಭಕ್ತರಿಗೆ ಅನುಕೂಲಕ್ಕಾಗಿ. ನೀವು ಅದಕ್ಕೆ ಸಹಕಾರ ಮಾಡಬೇಕು. ಒಬ್ಬ ರೇಂಜ್ ಆಫೀಸರ್ ನಂಬರ್ ಕೊಡ್ತೀನಿ, ಅವ್ರು ರೇಂಜ್ ಆಫೀಸರ್ ಸಸಿಗಳನ್ನು ಕೊಡ್ತಾರೆ. ಒಳ್ಳೆ ಪ್ಲಾಂಟೇಷನ್ ಮಾಡಿ ಮರಗಳನ್ನು ಬೆಳೆಸೋ ಜವಾಬ್ದಾರಿ ಸ್ವಲ್ಪ ನೀನು ಟೈಮ್ ವಹಿಸಿ ಅದನ್ನು ಕರ್ತವ್ಯ ನಿರ್ವಹಿಸ್ಬೇಕಂತ ಚಂದ್ರಮೌಳಿ ಸರ್ ಹೇಳಿದ್ರು. ಅದೇ ರೀತಿಯಾಗಿ ಸರ್ ಹೇಳ್ತಕ್ಕಂಥ ಸೂಚನೆ ಕೇಳಿ ನಾಳೆ ನಾವು ಸುಮಾರು 50-60 ವರ್ಷ ನಾವು ಬದುಕ್ಬೋದು. ಆದರೆ ನಾವು ಒಂದು ಸಸಿ ನೆಟ್ಟರೆ, ಸುಮಾರು ಹಳ್ಳಿ ಮರ, ಆಲ್ಮರ ಇಂಥ ದೊಡ್ಡ ದೊಡ್ಡ ಸಸಿಗಳನ್ನು ನೆಟ್ಟರೆ ಸುಮಾರು ನಮಗೆ ಅದು ಒಂದು 10 ತಲೆಮಾರಿನಷ್ಟು ಅಂದರೆ 1,000 ವರ್ಷ ಅರಳಿ ಮರ ಅಲ್ಲಿರುತ್ತೆ. ಸೊ ಅರಳಿ ಮರ ಅಲ್ಲಿದ್ದಂದರೆ ಯಾವ ಪುಣ್ಯಾತ್ಮ ಈ ಸಸಿಗಳನ್ನು ಹಾಕೋಣಪ್ಪ, ಇಲ್ಲೇ ನಾವು ದೇವಿ ಕಾರ್ಯಕ್ರಮ ಪಡ್ಲಿಕ್ಕೆ ತುಂಬೋದಾಗಲಿ ಅಥವಾ ದೇವಿ ಪೂಜೆ ಪುನಸ್ಕಾರಗಳನ್ನು ಇದೇ ನೆಲೆಯಲ್ಲಿ ವಿಶಾಲವಾದ ಒಂದು ಬಯಲಿನಲ್ಲಿ ಮಾಡಿಕೊಂಡು ಹೋಗೋಣ ಅಂತ ಭಕ್ತರಿಗೆ ಒಂದು ಮನದುಂಡನೆ ಆಗ್ತದೆ. ದಾಸವರೇ, ಗಿಡಗಳೇನೋ ನೆಡಬೇಕು ಅನ್ನೋಂಥ ಯೋಚನೆ ಏನಾಯಿತು, ಜೊತೆಗೆ ನಿಮ್ಮ ಮೇಲಾಧಿಕಾರಿಗಳು ಆದೇಶವನ್ನು ಮಾಡಿದ್ರು ನಿಜ, ಆದರೆ ಅವುಗಳಿಗೆ ಬೇಕಾದಂಥ ಸಸಿಗಳ ಪೂರೈಕೆಯನ್ನು ಎಲ್ಲಿಂದ ಮಾಡಿಕೊಂಡ್ರಿ, ಮತ್ತು ಇಂಥ ಸ್ಥಳದಲ್ಲಿ ಯಾವ ಗಿಡವನ್ನು ನೆಟ್ಟರೆ ಸೂಕ್ತ ಅನ್ನುವಂಥ ಈ ಮಾಹಿತಿಯನ್ನು, ಮತ್ತು ಈ ಗಿಡಗಳ ಆರೈಕೆಗಾಗಿ ತರಬೇತಿಯನ್ನು ಮಾಹಿತಿಯನ್ನು ಎಲ್ಲಿಂದ ಪಡ್ಕೊಂಡಿರ್ತಾವೆ? ಸರ್, ಇಲ್ಲಿ ನಾವು ಅದ್ರ ಬಗ್ಗೆ ಮಾಹಿತಿ ಅಂದ್ರೆ ನಮ್ಮ ಮುಲ್ಲಾ ಸರ್ ಅಂತ ರೇಂಜ್ ಆಫೀಸರ್ ಇದ್ದಾರೆ ಮುಂಡ್ರಾಬಾದ್ನಲ್ಲಿ. ಸರ್, ಈ ಥರ ಪ್ಲಾಂಟೇಷನ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ಸರಿಂದ, ಯುವ ಸರಿಂದ ಒಂದು ಲೆಟ್ರ್ ಕೊಟ್ವಿ. ಆ ಲೆಟ್ರ್ ತೊಗೊಂಡು ನೋಡಪ್ಪ ನೀವು ಈ ಸರ ಸಸಿ ನೆಡಬೇಕಾದ್ರೆ ನಮ್ಮನ್ನು ಒಂದು ಸಲ ನೀವು ಕರೆದ್ರಲ್ಲಿ ನಾವು ಆ ಸೂಕ್ತವಾದ ಪ್ರದೇಶಕ್ಕೆ ಯಾವ ಸ್ಥಳಕ್ಕೆ ನಾವು ಅನುಗುಣವಾಗಿ ಆ ಸಸಿಗಳನ್ನು ನೆಡಬೇಕಂತ ನಿಮಗೆ ಒಂದು ಹೇಳ್ತೀವಿ. ಆ ರೀತಿಯಾಗಿ ನೀವು ಆ ಸಸಿಗಳನ್ನು ನೆಟ್ಟರೆ ಒಳ್ಳೆಯದು. ಸರ್, ಉದಾಹರಣೆ ಅಂದರೆ ಸುಮಾರು ಈ ಕಡೆ ಭಾಗದಲ್ಲಿ ಅಂದರೆ ನದಿ ತೀರದಲ್ಲಿ ಏನಿದೆ ಅಂದರೆ ಎನಿ ಟೈಮಲ್ಲಿ ಹಸಿ ಅಂಶ ಇರುತ್ತೆ, ನೀರಿನಂಶ. ಸೊ ನೀರಿನಂಶ ಇದ್ದರೆ ಹೊಂಗೆ ಅಂತ ಬರುತ್ತೆ ಮತ್ತು ಹೊಳಿಮತ್ತೆ ಅಂತ ಬರುತ್ತೆ. ಈ ಎರಡು ಗಿಡ ಹೊರತುಪಡಿಸಿ ಬೇರೆ ಯಾವ ಸಸಿ ಹಾಕಿದರೂ ಅಲ್ಲಿ ಬರಲ್ಲ. ಕಾರಣ ಏನಂದರೆ ಇಷ್ಟೇ ತಂಪಿರುತ್ತೆ. ಸೊ ಹಾಗಾಗಿ ಗಿಡಗಳು ನೆಟ್ಟೇ ಬಿಟ್ಟಿದ್ದಾವೆ, ನಾವು ಹಾಕಿರ್ತಕ್ಕಂಥ ಸಸಿಗಳು ಒಟ್ಟ ಉತ್ಪತ್ತಿನೇ ಆಗಲ್ಲ. ಹಾಗಾಗಿ ನಾವು ಹೊಂಗೆ ವಿಶೇಷವಾಗಿ ಆಡು ಕಡಲಿಲ್ಲಾರ್ತಕ್ಕಂಥ ವಸ್ತುವೇ ಇಲ್ಲ, ಆದರೆ ಹೊಂಗೆಗಳನ್ನು ಆಡು ಮುಟ್ಟದೇ ಇಲ್ಲ. ಹಾಗಾಗಿ ನಾವು ಮರವನ್ನು ಕಾಯಿಲೆ ಕೆಲಸನೇ ಇಲ್ಲ, ಟ್ರೀ ಗಾರ್ಡ್ಸ್ ಅಂತ ಹಾಕ್ತೀವಿ. ಸೊ ಟ್ರೀ ಗಾರ್ಡ್ಸ್ ಹಾಕಿದ್ರು ಕೂಡ ಅದು ಆಡು ಮಾತ್ರ ಕಡಿಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಗಿಡಕ್ಕೆ ಟ್ರೀ ಗಾರ್ಡ್ಸ್ ಕಂಪಲ್ಸರಿ ಯೂಸ್ ಆಗೇ ಆಗುತ್ತೆ. ಆ ಟ್ರೀ ಗಾರ್ಡ್ಸನ್ನು ನಾವು ಏನು ಮಾಡ್ತೀವಿ ಅಂದರೆ ಫ್ಯಾಕ್ಟ್ರಿಗಳಿಗೆ ಲೆಟ್ರ್ ಕೊಟ್ಟು ಟ್ರೀ ಗಾರ್ಡ್ಸನ್ನು ತೊಗೊಂಬಂದು ಅದಕ್ಕೆ ಒಳ್ಳೆಯ ಸ್ಟೇಕ್ ಇಟ್ಟು ಟ್ರೀ ಗಾರ್ಡ್ಸನ್ನು ಹಾಕಿ ನಾವು ಗಿಡಗಳನ್ನು ರಕ್ಷಿಸ್ತಾ ಇದ್ದೇವೆ. ಆರಂಭಿಕವಾಗಿ ಇದಿಷ್ಟು ಸುಮಾರು 78 ಎಕರೆ ಪ್ರದೇಶದಲ್ಲಿ ಇಷ್ಟು ಸಂಖ್ಯೆಯ ಸಸಿಗಳನ್ನು ಬೇಕು ಅನ್ನುವಂಥ ಈ ಗಣಕಿ ಕಾರ್ಯ ಸರ್ವೆ ಕಾರ್ಯವನ್ನು ಮೊದಲೇ ಮಾಡಿಕೊಂಡಿದ್ರು ಅಥವಾ ಹೇಗಂತ? ಸರ್, ಅದು ಫಸ್ಟ್ನೇ ವರ್ಷ ನಾವೇನು ಮಾಡಿದ್ರಿ, 200-300 ಆಗಿ ನಾವು ತೊಗೊಂಡ್ವಿ. ಸೊ 300 ಫಸ್ಟ್ ಇಲ್ಲಿ ಡ್ಯಾಮ್ನಲ್ಲಿ ಸುಮಾರು 150 ಆಗಿ ತೊಗೊಂಡ್ವಿ. ಅದಾದ ನಂತರ ಇಲ್ಲಿ ನಮ್ಮ ಕಿನ್ನಾಳ ಅಂತಿದೆ, ಕಿನ್ನಾಳ ಹತ್ರ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಸೊ ಅಲ್ಲಿ ಹೋಗಿ ನಾವು ಲೆಟ್ರ್ ಕೊಟ್ಟು ಅಲ್ಲಿ ಸುಮಾರು ನಮ್ಮ ದೇವಸ್ಥಾನಕ್ಕಂದರೆ ದೇವಿ ಪ್ರಸಾದವಿದ್ವಿ, ಅವರು ಕೂಡ ದೇವಿ ಪ್ರಸಾದ ತೊಗೊಂಡು ನೀವು ಒಂದು ಒಳ್ಳೆಯ ಅಂಥ ಒಂದು ಕ್ಷೇತ್ರದಲ್ಲಿ ನೀವು ಭಕ್ತರ ನೆರಳಿಗಾಗಿ ರೈತ ಮಾಡ್ತಿದ್ರಿ ಅಂದರೆ ನಾವು ಭಾಳ ಆಸಕ್ತಿ ಇದೆ. ಸೊ ನಾವು ಇದರಿಂದ ನಾವು ಅಲ್ಲಿ ಒಂದು ಪ್ಲಾಂಟೇಷನನ್ನು ಮಾಡಿದ್ವಿ. ಆಗ ಗಿಡ ಹಚ್ಚಿ ಬಂದರೆ ಬೆಳೆಯಲಿಕ್ಕೆ ಸಾಧ್ಯನಿಲ್ಲ, ಮಕ್ಕಳಿಗೇನೆ ಹೆಚ್ಚಾಗಿ ಅವನು ರಕ್ಷಣೆ ಮಾಡಬೇಕು, ಅದು ಇಂಪಾರ್ಟೆಂಟ್ ನೋಡ್ರಿ. ಅಂದರೆ ಮಾತ್ರ ನಿಮಗೆ ಗಿಡಗಳು ಎಷ್ಟು ಬೇಕೋ ಅಷ್ಟು, ನೀವು ಟ್ಯಾಕ್ಟ್ರಿ ತುಂಬೋರಿ ನಿಮ್ಮ ನಮಗೆ ಭಾಳ ಸಂತೋಷ ಇದೆ. ಆದರೆ ಗಿಡಗಳನ್ನು ಕೊಡ್ತೀವಿ, ದಯಮಾಡಿ ಅವುಗಳನ್ನು ನೀವು ಪೋಷಿಸಬೇಕು ಅಂತ ನಮಗೆ ಪದೇ ಪದೇ ಹೇಳಿದರು. ಇಲ್ಲ ಸರ್, ನೀವು ಬನ್ನಿ, ಅವು ಗಿಡಗಳ ರಕ್ಷಣೆ ಯಾವ ರೀತಿ ಮಾಡ್ತೀವಿ ಅದನ್ನು ನೋಡ್ರಿ ಅಂದ್ರೆ ಅವರೆಲ್ಲ ರೇಂಜ್ ಆಫೀಸರ್ ಬಂದು ಗಿಡಗಳನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ತಾವುಗಳು ಈ ರೀತಿ ಮಾಡಿದ್ರೆ ಭಾಳ ಅನುಕೂಲ ಅಂತಂದ್ರು. ಆಮೇಲೆ ನಾವು ಗಿಡ ಕೊಟ್ಟು 2 ವರ್ಷಕ್ಕೆ ಬಂದರು ರೇಂಜ್ ಆಫೀಸರ್. ಆ ಸರ್ ಬಂದ ತಕ್ಷಣ ಭಾಳ ಸಂತೋಷ ಆಯ್ತು ಅವ್ರಿಗೆ, ನೋಡ್ರಿ ನಾವು ಕೊಟ್ಟಿರತಕ್ಕಂಥ ಸಸಿಗಳು ಇವತ್ತು ಭಾಳ ಚೆನ್ನಾಗಿದೆ, ಕಾರಣ ನೀವೇ ರಮೇಶ್ ಅಂತೇಳಿ ನನ್ನ ಗಿಡದ ಮಗಳು ನಿಂತು ಫೋಟೋ ಕೂಡ ಅವರು ತಗೊಂಡೋದ್ರು ಸರ್. ಆಮೇಲೆ ಮಳೆಗಾಲದಲ್ಲಿ ಏನಿರುತ್ತೆ ಅಂದರೆ ಗಿಡದ ಮಗ್ಗಲ ಕಸ ನಡುಮಟ್ಲೆ ಅದು ಕಸ ಇರುತ್ತೆ, ಸೊ ಆ ಕಸ ಗಿಡಗಳನ್ನು ಬೆಳೀಲಿಕ್ಕೆ ಕೊಡೋದೇ ಇಲ್ಲ. ಹಾಗಾಗಿ ನಾವು ಕಂಪಲ್ಸರಿಗೆ ಆ ಕಸವನ್ನು ಕ್ಲೀನ್ ಮಾಡಲೇಬೇಕು. ಒಂದು ಎರಡನೇದು, ಇಲ್ಲಿ ಬರ್ತಕ್ಕಂಥ ಭಕ್ತರು ನಾನ್ ವೆಜ್ ತಿಂತಕ್ಕಂಥ ಭಕ್ತರು, ಆದರೆ ಅಲ್ಲೇ ಟೆಂಟ್ ಹಾಕ್ಕೊಂಡು ಆ ಗಿಡದ ಚೆಂಡಿಗೆ ಕಟ್ಟುವುದು ಮತ್ತು ಆ ಗಿಡಗಳನ್ನು ಮುರಿದು ಆ ಸ್ಟೇಕ್ ಇಟ್ಟಿರುತ್ತೆ, ಅದು ಸ್ಟೇಕಿಗೆ 60 ರೂಪೀಸ್ ಅದಕ್ಕೆ ರೇಟು. ಸೊ ಅಂಥ ಸ್ಟೇಕನ್ನು ತೊಗೊಂಡು ಕಟ್ಟಿಗೆ ಉರಿ ಹಚ್ಚಿ ಉರಿ ಮಾಡಿಬಿಡ್ತಾರೆ, ಆ ಗಿಡ ಮುರಿದು ಬಿಡ್ತಾರೆ. ದಯಮಾಡಿ ಭಕ್ತರಲ್ಲಿ ನಾನು ಏನು ಕೇಳ್ಕೊಳ್ತೀನಿ ಅಂದರೆ, ಇವತ್ತು ಸಾಕ್ಷಾತ್ ಹುಲಿಗಮ್ಮನ ಸ್ಥಳದಾಗ ಗಿಡಗಳೇ ಅಂತ ತಿಳ್ಕೊಂಡು ಅವುಗಳನ್ನು ತಾವು ಕೂಡ ರಕ್ಷಣೆ ಮಾಡಬೇಕು, ನಾವೆಷ್ಟು ರಕ್ಷಣೆ ಮಾಡಬಲ್ಲಿ. ಹಾಗಾಗಿ ತಾವು ಅಲ್ಲೇನು ಪೂಜೆ ಪುನಸ್ಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ತಮ್ಮಲ್ಲಿ ಏನು ನೀರಿನಂಶ ಇರ್ತದೋ ಆ ನೀರು ತೊಗೊಂಡೋಗಿ ಆ ಗಿಡಗಳಿಗೆ ಹಾಕಿದರೆ ಮರ ಬೆಳೀಲಿಕ್ಕೆ ಸಾಧ್ಯ. ಸೊ ಭಕ್ತರು ಮುಟ್ಟಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾವೇನು ಮಾಡಿದ್ದೇವೆ ಅಂದರೆ, ಆ ಒಂದು ಸ್ಟೇಕಿಗೆ ಸುಮಾರು ಒಂದು 21 ಬಳೆಯನ್ನು ಅರ್ಶಿಣ ಕುಂಕುಮ ಹಚ್ಚಿ ಬಳಿ, ಆಮೇಲೆ ದೇವಿ ಫ್ಲ್ಯಾಗ್ ಅಂದರೆ ದೇವಿ ಸೀರೆ ಅದಕ್ಕೆ ಕಟ್ಟಿದ್ದೇವೆ. ಸೊ ಇದನ್ನು ಯಾರು ಮುರಿಬಾರ್ದು, ಸಾಕ್ಷಾತ್ ದೇವಿನೇ ಇಲ್ಲಿದ್ದಾಳಂತಂದು ಅದು ಅವರಿಗೆ ಪರಿಣಾಮ ಬೀರ್ತದೆ. ಭಕ್ತರಿಗೆ ಕೂಡ ಅದೇ ರೀತಿಯಾಗಿ ನಾವು ಸಲಹೆ ಸೂಚನೆ ಕೊಡ್ತಾ ಇದ್ದೇವೆ. ನಮ್ಮ ದೇವಸ್ಥಾನದಿಂದ ಹಸಿರುವನ್ನಾಗಲಿ, ಭಕ್ತರಿಗೆ ಅನುಕೂಲ, ಒಳ್ಳೆ ಆಕ್ಸಿಜನ್ ಸಿಗಲಿ, ನಾಳೆ ಬರ್ತಕ್ಕಂಥ ಭಕ್ತರಿಗೆ ಒಳ್ಳೆ ನೆರಳಾಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಉದ್ದೇಶವನ್ನು ಮಾಡ್ತಾ ಇದ್ದೇವೆ. ನಾನಲ್ಲದೆ ಸಹ ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ನಮ್ಮ ತಾಯಂದರು ಸಹ ನನಗೂ ಕೂಡ ಹೇಳ್ತಾರೆ, ನೋಡಪ್ಪ ಯಾವುದೇ ಕಾರಣಕ್ಕೂ ಮರ ಒಣಗಬಾರ್ದು, ಅದು ನಿನ್ನ ಜವಾಬ್ದಾರಿ ಅಂತಂದು ಸರ್ ಹೇಳ್ತಾರೆ. ಹಾಗಾಗಿ ಸರ್ ಹೇಳಿದ ಒಂದು ಆದೇಶದ ಮೇರೆಗೆ ನಾವು ಟ್ಯಾಂಕರ್ ತೊಗೊಂಡೋಗಿ ಪ್ರತಿನಿತ್ಯನೂ ಬೇಸಿಗೆ ಸಂದರ್ಭದಲ್ಲಿ ಆ ಎಲ್ಲ ಮರಗಳಿಗೆ ಸಮರ್ಪಕವಾಗಿ ನೀರಿನ ವ್ಯವಸ್ಥೆ ಮಾಡ್ತೀವಿ ನಾವು. ದಾಸೋಹರ ಎಲ್ಲೋ ಒಂದು ಕಡೆ ಭಕ್ತರನ್ನು ಅವರಲ್ಲೂ ಕೂಡ ಪರಿಸರ ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಭಾವನೆಗೋಸ್ಕರ ಬಂದಿರುವಂಥ ಭಕ್ತರನ್ನು ಧಾರ್ಮಿಕತೆಯಿಂದಲೇ ಅವರನ್ನು ಮನ ಪರಿವರ್ತನೆ ಮಾಡುವಂಥ ಕೆಲಸ ಒಂದೆಡೆ, ಇನ್ನೊಂದೆಡೆ ಹಸಿರೀಕರಣವನ್ನು ನಿರಂತರವಾಗಿ ಬೆಳೆಸಬೇಕು ಉಳಿಸ್ಬೇಕು ಅನ್ನೋಂಥ ಯೋಚನೆ, ಒಂದೇ ಯೋಚನೆಯಲ್ಲಿ ಎರಡು ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಂಥ ಈ ವಿನೂತನ ಶೈಲಿಯ ಆಲೋಚನೆ ಹೇಗೆ ಬಂತು? ಸರ್, ಭಕ್ತರ ಅನುಕೂಲಕ್ಕಾಗಿ ಒಂದು ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಮರದಿಂದ. ಸೊ ಈ ನದಿ ತೀರದಲ್ಲಿ ನಾವು ಒಂದು ಹಣ್ಣಿನ ಮರಗಳನ್ನು ಹಾಕಿದರೆ ಒಂದು ಪ್ರಾಣಿ ಪಕ್ಷಿಗೆ ಒಳ್ಳೆಯ ಒಂದು ಆಹಾರ ಆಗ್ತದೆ. ನಾವು ಬರೇ ನಮ್ಮ ಹೊಟ್ಟೆಗೆ ನೋಡ್ಕೊಂಡ್ರೆ ವಿನಃ ಪ್ರಾಣಿ ಪಕ್ಷಿ ಹೊಟ್ಟೆಗೆ ಅನ್ನ ಹಾಕೋರು ದೇವರೇ. ಸೊ ಒಂದು ಮರದಲ್ಲಿ ನಾವು ಒಂದು 10 ಹಣ್ಣನ್ನು ಒಂದು ಮರ ಹಾಕಿದ್ದೆ ಅಂದರೆ ಅದು ಆ ಟೈಮ್ನಲ್ಲಿ ಹಣ್ಣು ಬಿಡ್ತು ಹೇಳೋಕ್ಕಾಗಲ್ಲ. ಸೊ ಅದು ಹಣ್ಣು ಬಿಟ್ಟಾಗ ಒಂದು ಗಿಳಿಯೋ ಪ್ರಾಣಿಗಳಿಗೆ ಕೂಡ ಅನುಕೂಲ ಆಗಲ್ಲ ಅಂತ ನಾವು ಈ ರೀತಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ಈ ಹಣ್ಣಿನ ಗಿಡಗಳು ಕೂಡ ಬೆಳೆಸಿದಂತೆ, ಯಾವ್ಯಾವ ಹಣ್ಣಿನ ಒಂದು ಗಿಡಗಳನ್ನು ಹಾಕಿದರೆ ಬೆಳೆಸ್ತಾ ಇದ್ದಾರೆ? ಹತ್ತಿ ಹಣ್ಣು, ನೀರಳೆ ಹಣ್ಣು, ಪೇರಳೆ ಹಣ್ಣು, ಈ ರೀತಿ ಸಸ್ಯಗಳನ್ನು ನಾವು ಬೆಳೆಸ್ತೇವೆ, ಚೆನ್ನಾಗಿ ಬೆಳೀತಾ ಇದ್ದೇವೆ. ಹಾಗೆ ಇವುಗಳ ರಕ್ಷಣೆಗಾಗಿ ಸಾಕಷ್ಟು ಕೆಲಸವನ್ನು ಮುತುವರ್ಜಿಯನ್ನು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಇನ್ನು ಎಷ್ಟೋ ಬಾರಿ ಹಾಕಿದ ಗಿಡಗಳು ನೇರವಾಗಿ ಬೆಳೆಯೋದಕ್ಕೆ ಆಗದೇ ಒಂದಷ್ಟು ಆ ಭೂಮಿಯ ಮಣ್ಣಿನ ರಚನೆಗೋ ಅಥವಾ ಬೇರೆ ಅನ್ಯ ಕಾರಣಗಳಿಂದ ಗಿಡ ಅರ್ಧಕ್ಕೆ ಅದು ಒಣಗೋಯಿತು ಅಥವಾ ಕಟ್ಟಾಯಿತು ಅಂತ ಹೇಳಿದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಆ ಸ್ಥಳದಲ್ಲಿ ಬೇರೆ ಪರ್ಯಾಯ ಗಿಡವನ್ನು ನೆಡುವಂಥ ಪ್ರಯತ್ನ ಹೇಗಾಗ್ತಾ ಇದೆ ತಮ್ಮಿಂದ? ಸರ್ ನೋಡ್ರಿ, ಹೇಳಬೇಕಂದ್ರೆ ನಿಮ್ಗೆ ಉದಾಹರಣೆಗೆ ಸುಮಾರು ಈಗ ಒಂದು 4 ತಿಂಗಳ ಹಿಂದ್ಗಡೆ ಒಂದು ಬಾದಾಮಿ ಗಿಡ ಬಹಳ ಚಂದ ಆಗಿತ್ತು ನೋಡ್ಲಿಕ್ಕೆ. ಆದ್ರೆ ಆ ಭಕ್ತರು ಕಟ್ಟಿಗೆ ದಪ್ಪನ್ ಕಟ್ಟಿದ್ದೆ, ಆ ಕಟ್ಟಿಗೆಯನ್ನ ಕಿತ್ತು ಒಲೆ ಹತ್ತಲಿಕ್ಕೆ ಅದನ್ನು ಉಪಯೋಗ ಮಾಡಿದ್ರು. ಸೊ ಆ ಕಟ್ಟಿಗೆ ಕಿತ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಂಪೂರ್ಣ ಮರ ಮುರಿದು ನಶಿಸಿ ಹೋಯ್ತು. ಆ ಸಂದರ್ಭದಲ್ಲಿ ನನಗೆ ಬಹಳ ದುಃಖ ಬಂತು. ಸೊ ನಾನು 2 ವರ್ಷ ಇದನ್ನು ನೀರಾಗಿ ಬೆಳೆಸಿದ್ದೀನಿ, ಈ ರೀತಿ ಆಯ್ತಲ್ಲಪ್ಪ ಅಂತಂದು ಹೋಗಿ, ನನ್ನ ಸೈಕಲ್ ಇದೆ, ನಾನು ಯಾವಾಗಲೂ ಅಭ್ಯಾಸನೇ ನನ್ನ ಸೈಕಲ್, ಹೊಸಪೇಟೆಗೆ ಹೋದ್ರೆ ಸಹ ನಾನು ಸೈಕಲ್ ತೊಗೊಂಡೆ ಹೊಸಪೇಟೆಗೆ ಹೋಗ್ತೇನೆ. ಮುಂಡ್ರಾಬಾದ್ನಲ್ಲಿ ನರ್ಸರಿಯಲ್ಲಿ ರೇಂಜರ್ ಆಫೀಸರ್ ಇದ್ದಾರೆ, ಅವರಿಗೆ ಸಲಹೆ ಸೂಚನೆ ಮೇರೆಗೆ ಸರ್ ಹೀಗಾಗಿದೆ ಅಂದರೆ ಅವರು ನಿನಗೆ ಯಾವ ಬೇಕಪ್ಪ ಆ ಸಸಿಗಳನ್ನು ತೊಗೊಂಡೋಗಿ ನೀನು ಅದನ್ನು ಹಚ್ಚಂದ್ರೆ ತಕ್ಷಣವೇ ಅದೇ ಜಾಗದಲ್ಲೇ ಇಮ್ಲೆಟ್ ನಾನು ಇವತ್ತು ಗಿಡ ಮುರಿದ ಸುದ್ದಿ ಕೇಳಿದರೆ ಸಾಯಂಕಾಲ ತೊಗೊಂಬಂದು ಬೆಳಗ್ಗೆನೇ ಆ ಗಿಡ ಅಲ್ಲಿ ಹೆಚ್ಚಿ ನೀರು ಹಾಕೋ ಜವಾಬ್ದಾರಿ ನಂದಿರುತ್ತೆ. ಇಂಥ ಒಂದು ವಿನೂತನ ಪ್ರಯೋಗ ನಮ್ಮ ಎಲ್ಲ ಯುವ ಮಿತ್ರರಲ್ಲೂ ಕೂಡ ಜಾಗೃತಿ ಅರಿವನ್ನು ಉಂಟು ಮಾಡಲಿ ಅನ್ನುವಂಥ ಆಶಯ ಕೂಡ ನಮ್ಮ ಬಾನುಲಿ ಕೇಂದ್ರದ್ದು. ಹಾಗೆಯೇ ದಾಸ್ ಅವರೇ, ಇಲ್ಲಿ ಈಗಾಗಲೇ 400 ಹಿಡಿದು 500 ಸಸಿಗಳನ್ನು ನೆಟ್ಟಿದ್ದೀರಿ, ಈಗಾಗಲೇ 4-6 ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ರಿ. ಆದರೆ ಇದು ಕೇವಲ ಇಷ್ಟಕ್ಕೆ ಸೀಮಿತನಾ ಅಥವಾ ಮುಂದಿನ ದಿನಗಳಲ್ಲಿ ನಿಮ್ಮ ಕಾರ್ಯ ಮತ್ತಷ್ಟು ಮುಂದುವರೆದು ಸಾಗಲಿದೆಯೇ ಹೇಗೆ? ಸರ್, ನಾ ಇಷ್ಟಕ್ಕೆ ಬಿಡೋದಲ್ಲ. ನಮ್ಮ ಸಾಹೇಬರು ಎಲ್ಲೆಲ್ಲಿ ಹೇಳ್ತಾರೋ ಯಾವ ಜಾಗದಲ್ಲಿ ಹೇಳ್ತಾರೋ ಅಲ್ಲಿ ಸಸಿಗಳನ್ನು ಹೋಗಿ ಅರಣ್ಯ ಇಲಾಖೆಗೆ ಹೋಗಿ ಆ ಗಿಡಗಳು ತೋರಿಸಿದ್ರೆ ಅವ್ರಿಗೆ ಭಾಳ ಸಂತೋಷ. ಸರ್, ನಾವು ಬರ್ತಕ್ಕಂಥ ಭಕ್ತರಿಗೆ ಇಷ್ಟು ನೆರಳೆ ಆಗಲಿ ಅಂತ ಇಷ್ಟು ಕಷ್ಟಪಟ್ಟು ಹಿಂಗೆ ಮಾಡ್ತಾ ಇದ್ದೀವಿ. ದಯಾಳುಗಾಲದ ತಾವುಗಳು ಸ್ವಲ್ಪ ಎತ್ತರ ಇರುವ ಸಸಿಗಳನ್ನು ನಮಗೆ ಒದಗಿಸಿ ಕೊಟ್ಟರೆ ಸ್ವಲ್ಪ ಜಲ್ದಿ ಪಿಕಪ್ ಆಗ್ತವೆ ಸರ್ ಅಂತಂದು ಅವರಲ್ಲಿ ಮನವಿ ಮಾಡಿಕೊಂಡು ನಾವು ಸಸಿಗಳನ್ನು ಹಚ್ಚಲಿಕ್ಕೆ, ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಸಿಗಳನ್ನ ಬೆಳೆಸಲಿಕ್ಕೆ ನನಗೆ ಭಾಳ ಮನಸ್ಸದ ಸರ್. ಯಾಕಂದರೆ ಇವತ್ತು ಮಕ್ಕಳಿಗಿಂತ ಹೆಚ್ಚಾಗಿ ಬೆಳೆಸಿದ್ರೆ ಮಾತ್ರ ಗಿಡ ಬರಲಿಕ್ಕೆ ಸಾಧ್ಯವಿನಃ ನಾವು ಕೇರ್ಲೆಸ್ ಮಾಡಿದ್ರೆ ಗಿಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಿಮ್ಗೆ ಉದಾಹರಣೆ ಹೇಳಬೇಕಂದ್ರೆ, ಇವತ್ತು ನೋಡ್ರಿ ಬೆಳಗಿನ ಜಾವ ನಾನು ಹೋಗಿದ್ದೆ, ಒಂದು ಅರಳಿ ಮರ ಸುಮಾರು 10-12 ಅಡಿ ಅರಳಿ ಮರ ಸಂಪೂರ್ಣ ಆ ಕಟಿ ಕಿತ್ತಿದ್ದಾರೆ, 4 ಉದ್ದ ಬಿದ್ದುಬಿಟ್ಟಿದೆ. ಸೊ ಆಡ್ ಕಡದ್ಬಿಟ್ಟಿದೆ ಅದನ್ನು, ಎಲ್ಲಿ ಸಂಪೂರ್ಣ ಹೋಗಿದೆ. ಹಾಗಾಗಿ ಮತ್ತು ಅದರ ಗಿಡ ನೋಡಿ ನಾನು ತಕ್ಷಣ ಒಂದು ಸ್ಟೇಕ್ ತೊಗೊಂಡು ಮತ್ತು ಅದಕ್ಕೆ ತೆಗೆದು ನೀಟಾಗಿಟ್ಟು ಮುಳ್ಳು ಕಟ್ಟಿ ಅದಕ್ಕೊಂದು ಸೇಫ್ಟಿ ಡ್ರಮ್ ಕೊಟ್ಟಿದ್ದಾರೆ, ನೀಟಾಗಿ ಅದನ್ನು ಹಾಕಿ ಬಂದಿದ್ದೀನಿ. ಹಾಗೆ ದಾಸ್ ಅವರೇ, ಇಲ್ಲಿನ ಸುಮಾರು 4-5 ಕಿಲೋಮೀಟರ್ದಲ್ಲಿ ಕೂಡ ಸಾಕಷ್ಟು ಇತ್ತೀಚೆಗೆ ಒಂದು ಪುಟ್ಟದಾದ ಕಿರಿದಾದ ಬೆಟ್ಟದಲ್ಲಿ ಕೂಡ ಅಲ್ಲಿ ಅರಣ್ಯೀಕರಣಗೊಂಡಂಥ ವಾತಾವರಣವನ್ನು ನೋಡ್ತಾ ಇದ್ದಾರೆ. ತಮ್ಮ ಒಂದು ನಿರಂತರವಾದ ಪರಿಶ್ರಮ ಅಲ್ಲಿ ಕೂಡ ಇದೆ ಅಂತ ಕೇಳ್ಪಟ್ಟಿವಿ, ಹೇಗೆ ಅದರ ಒಂದು ನಿರ್ವಹಣೆ ಅಲ್ಲಿ ಆಗ್ತಾ ಇದೆ? ಸರ್, ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿದೆ ಹೊನ್ನೂರು ಮಟ್ಟೆ ಅಂತಿಕೊಂಡು, ಅಲ್ಲಿ ಪ್ರತಿ ವರ್ಷ ಹುಲಿಗೆಮ್ಮ ದೇವಿ ಪಾಲ್ಕಿಯಿಂದ ತೊಗೊಂಡೋಗಿ ಅಲ್ಲಿ ಮಂಗಳಾರತಿ ಮಾಡ್ಕೊಂಡು ಬರ್ತಾರೆ. ಸೊ ಆ ಬೆಟ್ಟದಲ್ಲಿ ನಾವೊಂದು 75 ಗಿಡ ಸಸಿಗಳನ್ನು ನಾವು ಅಲ್ಲಿ ಪ್ಲಾಂಟೇಷನ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ, ಮರ ಹಚ್ಚಿ ಬಂದ್ವಿ. ಆದರೆ ಪ್ರತಿ ವಾರಕ್ಕೊಂದ್ಸಲ ಹೋಗಿ ನಾವಲ್ಲಿ ನೀರು ಕೊಡಬೇಕಾಗ್ತದೆ ಸಸಿಗಳಿಗೆ. ನಮ್ಮ ದೇವಸ್ಥಾನ ವತಿಯಿಂದ ಟ್ಯಾಂಕರ್ ಇದೆ, ಬರ್ತಕ್ಕಂಥ ನಮ್ಮ ಸಿಬ್ಬಂದಿಯವರು ಇಚ್ಛೆ ಉಳ್ಳವ್ರನ್ನ ನಾವು ಕರ್ಕೊಂಡು ಹೋಗಿ ಮತ್ತು ನಮ್ಮ ಮನೆ ಫ್ಯಾಮಿಲಿ ಸಹ ತೊಗೊಂಡೋಗಿ ಅಲ್ಲಿ ಕೆಳಗಡೆ ಟ್ರಾಲಿ ನಿಂದ್ರಿಸಿ ನಾವು ಕೊಡದಿಂದ ನೀರನ್ನು ಸರಬರಾಜು ಮಾಡ್ತೇವೆ. ಮತ್ತು ಅದಕ್ಕೆ DAP ಗೊಬ್ಬರ ಸಹ ನಾವು ಅದಕ್ಕೆ ಒದಗಿಸ್ತಾ ಇದ್ದೇವೆ. ತುಂಬ ಚೆನ್ನಾಗಾಗಿದೆ ಸಸಿ, ಇಷ್ಟು ಮಾತ್ರ ನಾವು ಹೇಳಬಲ್ಲಿ. 4 ಮಂದಿ ಭಕ್ತರು ಅಲ್ಲಿ ಹೋಗಿ ಒಳ್ಳೆ ದೇವಿ ಪೂಜೆ ಮಾಡ್ಬೋದು, ಅಡುಗೆ ಮಾಡ್ಕೊಳ್ಬೋದು, ಒಳ್ಳೆ ನೆರಳು ಕೊಡ್ತವೆ. ಇಷ್ಟೊಂದು ಸಸಿಗಳನ್ನು ಬೆಳೆಸಿ ಮುಂದೊಂದು ದಿನ ಸಾಲು ಮರದ ತಿಮ್ಮಕ್ಕನ ಅಷ್ಟೇ ಶ್ರಮವನ್ನು ವಹಿಸಿ ಸಾಲು ಸಾಲು ಗಿಡಗಳನ್ನು ಮರಗಳನ್ನು ಬೆಳೆಸಿ ಮರಗಳೇ ನನ್ನ ಮಕ್ಕಳು ಅನ್ನುವಂಥ ಸಾಲು ಮರದ ತಿಮ್ಮಕ್ಕ ನಮ್ಮೆಲ್ಲರಿಗೂ ಕೂಡ ಮಾದರಿ, ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾದ ಮಹಿಳೆ. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಲು ಮರದ ತಿಮ್ಮಕ್ಕ ಏನೂ ಅರಿಯದ ನಿರಕ್ಷರ ಕುಕ್ಷಿ ಪರಿಸರ ಪ್ರೇಮಿಯಾಗಿ ಮರ ಗಿಡಗಳೇ ನನ್ನ ಮಕ್ಕಳು ಅನ್ನುವಂಥ ಅನನ್ಯ ಪ್ರೀತಿಯೊಂದಿಗೆ ಜಗತ್ತಿಗೆ ಹೆಸರನ್ನು ಮಾಡಿದ್ದಾರೆ. ಆ ಸಾಲಿನಲ್ಲಿ ರಮೇಶ್ ಅವರು ಕೂಡ ತಮ್ಮ ಜೀವನದುದ್ದಕ್ಕೂ ಕೂಡ ಈ ರೀತಿ ಸಾಲು ಸಾಲು ಗಿಡಗಳನ್ನು ಇಡೋದ್ರ ಮೂಲಕ ಸಾಲು ಸಾಲು ಮರಗಳನ್ನು ಬೆಳೆಸೋದ್ರ ಮೂಲಕ ಸಾಲು ಮರಗಳ ಸರದಾರರೆನಿಸಿಕೊಳ್ಳಲಿ ಅನ್ನುವಂಥ ಆಶಯ ಕೂಡ ನಮ್ಮ ಬಾನುಲಿ ಕೇಂದ್ರದ್ದು. ಹಾಗೆಯೇ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ಯುವ ಮಿತ್ರರು ತಮಗೆ ಸಿಕ್ಕಂಥ ಬಿಡುವಿನ ಸಮಯದಲ್ಲಿ ಈ ಥರ ಪರಿಸರಕ್ಕೆ ಪೂರಕವಾದಂಥ ಚಟುವಟಿಕೆಗಳಲ್ಲಿ ತಾವೂ ಕೂಡ ತೊಡಗಿಕೊಳ್ಳಲಿ. ಆ ಮುಖೇನ ಅಂಥ ಒಂದು ಕಾರ್ಯಕ್ಕೆ ಏನಾದರೂ ಮುಂದಾದರೆ ಖಂಡಿತವಾಗಿ ಕೂಡ ಅಂಥ ಸ್ನೇಹಿತರಿಗೆ ರಮೇಶ್ ಅವರ ಸಲಹೆಯನ್ನು ಕೂಡ ನೀಡಲಿಕ್ಕೆ ರಮೇಶ್ ಅವರು ತಮ್ಮ ಇಂಥ ಒಂದು ಚಟುವಟಿಕೆಗಳಲ್ಲಿ ತೊಡಗಲಿರುವ ಮಿತ್ರರಿಗೆ ತಮ್ಮ ಒಂದು ದೂರವಾಣಿ ಸಂಖ್ಯೆ ಸರ್ 9880581197 ಅಂತ ಇದೆ, 7829216455. ಈ ನಂಬರಿಗೆ ಕರೆ ಮಾಡಿದರೆ ತಾವು ಯಾವ ಟೈಮಿಗೆ ಅದರಲ್ಲಿ ಈ ನನ್ನ ಒಂದು ಪರಿಸರ ರಕ್ಷಣೆಗೆ ನಾನು ಆದ್ಯತೆ ನೀಡ್ತೀನಿ. ದಯವಿಟ್ಟು ರೈತ ಬಾಂಧವರೇ ಹಾಗೂ ಯುವ ಮಿತ್ರರೇ, ವಿಶೇಷವಾಗಿ ಕೃಷಿಯಲ್ಲಿ ಅರಣ್ಯೀಕರಣ ಇರ್ಬೋದು ಅಥವಾ ಅರಣ್ಯೀಕರಣಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಅನೇಕ ವಿಷಯಗಳತ್ತ ಇವರ ನೆರವನ್ನು ಕೂಡ ತಾವು ಪಡೆದುಕೊಳ್ಬೋದು ಅನ್ನುವಂಥ ಒಂದು ಮಂದಾಳದ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಅವರೇ, ತಮ್ಮ ಈ ಸಾಲು ಮರಗಳ ಅನೇಕ

ಸರಿರಿ, ಇದೇ ಸರಿರಿ, ಇದೇ ಸರಿರಿ, ಇದೇ ಸರಿರಿ. ಮೊದಲಿಗೆ ಬಾಗಿ ಉಡುಮೆಯನ್ನು ಮಾಡಬೇಕು, ಕೀಟಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು. ಹೆಲಿಯೋತಿಸ್ಗ ಹೆಡಮುರುಗಿ ಬಿಗಿಬೇಕಂದ್ರ ಇದೇ ಸರಿರಿ, ಇದೇ ಖರೀದಿ, ಇದೇ ಸರಿರಿ, ಇದೇ ಖರೀದಿ.